ಇಲ್ಲ ಸಂತ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಬಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಸಾಯೋ ತನಕ ಸಂಸಾರದೊಳಗೆ ಗಂಡ ಬಂಡಿ ಕೇಳಿಕೊಂಡು ಹೋಗೋದಿಲ್ಲ ಸಂತ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಬಂಡಿ ಜೋಡಿಗೂಡಿ ಹಾಡುತ್ತಾ ಬಹಳ ಸುಖ ತಾನು ಬಿದ್ದರೆ ಆದಿ ಕೇಳು ತಾಯಿಯ ಬೆಳಕ ಮುಂದಿನವರು ಕಂಡ್ರೆ ಸಾಕು ಸುಖ ಸುಖ ಒಂದು ಎರಡು ಮೂರು ನಾಲ್ಕು ಹಾಡ ಮತ ಮುಂದಿನಿಂದ ಹರಿದು ಬಂದಿದ್ದು ಒಂದೇ ಮತ ಮುಂದಿಗೆ ಬಿದ್ದು ಹಾಡಲಿಕ್ಕೆ ಸಾಲಿನ ಮತ ಮುಂದೆ ಹೋಗಿ ಸೇರೋದಲ್ಲಿ ಒಂದೇ ಮತ ಮಾನವನಾಗಿ ಹುಟ್ಟಿದ ಮೇಲೆ ಬೇರೆ ಕಂಡು ಮಾನವನಾಗಿ ಹುಟ್ಟಿದ ಮೇಲೆ ಕಂಡಿ ಕೇಳಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ